ಮಾವನ ಮಗಳೇ ಮುತ್ತಿನ ಹರಳೆ ಮೋಹದ ನಗೆಯೋಳೆ ನಿಂತುವ ನಿನ್ನ ಕಣ್ಣ ಅಂಚಿನ ಅರ್ಥವ ಬಿಡಿದೇಳೆ ಮಾವನ ಮಗಳೇ ಮುತ್ತಿನ ಹರಳೆ ಮೋಹದ ನಗೆಯೋಳೆ ತುಂಬಾ ನಿಂತಿದೆ ನಿನ್ನ ಸುಂದರ ರೂಪದ ಪ್ರತಿಬಿಂಬ ಜೀವನ ಸೂತ್ರದ ರಸ ಕುಂಭ ಇಂದಿಗೂ ನೀನೆ ಮುಂದೆಯು ನೀನೆ ಜನ್ಮ ಜನ್ಮಕ್ಕೂ ಜತೆ ನೀನೆ ಮಾವನ ಮಗಳೇ ಮುತ್ತಿನ ಹರಳೆ ಮೋಹದ ನಗೆಯೋಳೆ ನಿಂತುವ ನಿನ್ನ ಕಣ್ಣ ಅಂಚಿನ ಅರ್ಥವ ಬಿಡಿಸೇಳೆ ಬಾಪಿಗೆ ಜತೆಯಲ್ಲಿ ಸುಂದರ ನಿನ್ನ ಸನ್ನಿಧಿಯೊಂದೇ ಸ್ವರ್ಗ ಸೌಖ್ಯದಾದನೆಯಿಂದ ಇಬ್ಬರ ಜೀವ ಬೇರೆನು ಬಂಧ ಭೇದವಿಲ್ಲ ಮುಂದೆ ಮಾವನ ಮಗನೇ ಮಾತಿನ ಮಲ್ಲನೇ ಮೋಹಿಸಿ ಗೆಳೆದೋನೆ ಮನಸ್ಸಿನ ಆಸೆ ಕಣ್ಣು ತಿಳಿದಿದೆ ಅರ್ಥವ ತಿಳಿ ಮಾವನ ಮಗಳೇ ಮುತ್ತಿನ ಹರಳೆ ಮೋಹದ ನಗೆಯೋಳೆ